ಅನನ್ಯ ಬಗೆಯ ಬಾಂಧಳದಲ್ಲೂ ಸಂತೋಷ ಹೊಮ್ಮಿದೆ, ಅನಿತ್ಯ ಬದುಕ ಗೊಂದಲದಲ್ಲೂ ಉನ್ಮಾದ ಚಿಮ್ಮಿದೆ, ಉನ್ಮಾದ ಚಿಮ್ಮಿದೆ, ಉನ್ಮಾದ ಚಿಮ್ಮಿದೆ. ಅಸಂಖ್ಯ ಹೊದರ ತರುಲತೆಯಲ್ಲೂ ಲಾವಣ್ಯ ಮಿಂಚಿದೆ, ಅನೂಹ್ಯ ಪದರ ಕಾರ್ಮುಗಿಲಲ್ಲೂ ಮಳೆಯ ಸಂಚಿದೆ, ಅಸೀಮ ರೂಪಿ ಅಂಬರದಲ್ಲಿ ಮುಂಗಾರು ಮೂಡಿದೆ, ವಸುಂಧರೆಯ ಮೈಯಲ್ಲಿ ಹೊನ್ನಾರು ಕೂಡಿದೆ. ಮಹಾಪೂರ ನಿರೀಕ್ಷೆಯಲ್ಲೂ ಕಾತರವೇ ಕಾದಿದೆ, ಗರುಕೆ ಚಿಗುರ ಅಂಕರದಲ್ಲೂ ಆನಂದ ತುಂಬಿದೆ, ಆನಂದ ತುಂಬಿದೆ, ಆನಂದ ತುಂಬಿದೆ. ಹೊಸ ನೇಗಿಲ ಮುನ್ನಡೆಯಲ್ಲೂ ಋತುಮಾನದ ರಂಗಿದೆ, ನವಮಾನವ ಮುನ್ನೋಟದಲ್ಲೂ ಕಾಲಚಕ್ರ ಉರುಳಿದೆ, ಅಸೀಮ ರೂಪಿ ಅಂಬರದಲ್ಲಿ ಮುಂಗಾರು ಮೂಡಿದೆ, ವಸುಂಧರೆಯ ಮೈಯಲ್ಲಿ ಹೊನ್ನಾರು ಮೂಡಿದೆ, ಅಸೀಮ ರೂಪಿ ಅಂಬರದಲ್ಲಿ ಮುಂಗಾರು ಮೂಡಿದೆ, ವಸುಂಧರೆಯ ಮೈಯಲ್ಲಿ ಹೊನ್ನಾರು ಮೂಡಿದೆ. ಮಸೆವ ಬಿಸಿಲು ಆಗಿರುವಲ್ಲಿ ಮಂದಹಾಸ ಕೂಡಿದೆ, ಹಸಿದ ರೈತ ಸಂಕುಲದಲ್ಲಿ ಹೊಸ ಆಸೆ ಹಾಡಿದೆ, ಅಂಬರದಲ್ಲಿ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ, ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ, ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ನಾಲ್ಕು ಪ್ರಶ್ನೆ ಇದೆ. ಕನ್ನಡದ ಮೊದಲ ದೊರೆ, ಕನ್ನಡದ ಮೊದಲ ಕವಿ, ಕನ್ನಡದ ಮೊದಲ ಕವಿಯತ್ರಿ, ಕನ್ನಡದ ಮೊದಲ ಮಹಮ್ಮದೀಯ ಕವಿ, ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕಳಿಸಿ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ರಿಸರಿ ಗಾಪದ ಸರಿದ ಸಾ, ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ, ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ. ಮಕ್ಕಳು ನುಡಿದರೆ ಸಕ್ಕರೆಯಂತೆ, ಅಕ್ಕರೆ ನುಡಿಗಳು ಮುತ್ತುಗಳಂತೆ. ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ, ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ವ್ಯಾಸನ ಕಾವ್ಯದ ಚಂದ, ಕವಿ ಸರ್ವಜ್ಞನ ಪದಗಳಂದ, ಕುಮಾರ ವ್ಯಾಸನ ಕಾವ್ಯದ ಚಂದ, ಕವಿ ಸರ್ವಜ್ಞನ ಪದಗಳಂದ. ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ. ರನ್ನನು ರಚಿಸಿದ ಹೊನ್ನಿನ ನುಡಿಯು, ಪಂಪನು ಹಾಡಿದ ಚಿನ್ನದ ನುಡಿಯು, ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ. ಚಲಿಸುವ ಮೋಡಗಳು ಚಿತ್ರದ ಗೀತ ಇದಾಗಿತ್ತು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಹಾಡಿದ್ದವರು ಡಾಕ್ಟರ್ ರಾಜ್ಕುಮಾರ್. ಕಿರಣ್ ದೇವರ ಚಿಕ್ಕನಹಳ್ಳಿ ಎಸ್ಬಿಎಂ ಕಾಲೋನಿಯಿಂದ ಭೀಮರಾವ್ ಜಯಪುಟ್ಟಸ್ವಾಮಿಯವರು ಎರಡು ಪ್ರಶ್ನೆಗೆ ಉತ್ತರ ಸರಿಯಾದ ಕಳಿಸಿದ್ದಾರೆ. ಹಾಗೆ ಲಕ್ಷ್ಮೀ ವೆಂಕಟೇಶ್, ಬೋಪಾ ವೆಂಕಟೇಶ್ ಮಂಗಳ ಮೈಸೂರಿನಿಂದ ಇವರು ಸಹ ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕಳಿಸಿದ್ದಾರೆ. ಆಶಾ ಶ್ರೀನಿವಾಸ್ ಸಹ ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕಳಿಸಿದ್ದಾರೆ. ದೀಪ್ತಿ ಖಟಾವಕರ್ ರಾಜಾಜಿನಗರದಿಂದ, ರಾಣಿ ಅವರು ಮೂರು ಪ್ರಶ್ನೆಗೆ ಸರಿಯಾದ ಉತ್ತರ ಕಳಿಸಿದ್ದಾರೆ. ರಾಮ್ ಕೋಲಾರದಿಂದ, ಗಜಾನನ ಭಟ್ ಬೋಳನಮಕ್ಕಿಯಿಂದ, ಹಾಗೆಯೇ ನಂಬರ್ ಎಂಡಿಂಗ್ ವಿತ್ 954 ಹರೀಶ್ ಮಲ್ಲೇಶ್ವರಂನಿಂದ, ಇವರೆಲ್ಲ ಸರಿಯಾದ ಉತ್ತರನ ಕಳಿಸಿದ್ದಾರೆ. ಸರಿಯಾದ ಉತ್ತರ ಅಚ್ಚ ಕನ್ನಡದ ಮೊದಲ ದೊರೆ ಮಯೂರ ವರ್ಮ, ಕ್ರಿಸ್ತಶಕ 345 365 ಇವರ ಸಮಯ ಅಂತ ಅಂದಾಜಿಸಲಾಗಿದೆ. ಮೊದಲ ಕವಿ ಪಂಪ, ಕ್ರಿಸ್ತಶಕ 902 ಇವರ ಸಮಯ ಅಂತ ಅಂದಾಜಿಸಲಾಗಿದೆ. ಇಮ್ಮಡಿ ಅರಕೇಸಿಯ ಆಸ್ಥಾನ ಕವಿಯಾಗಿದ್ದರು. ಗದ್ಯ ಪದ್ಯ ಸೇರಿದ ಚಂಪು ಶೈಲಿಯಲ್ಲಿ ಇವರು ಕೃತಿ ರಚಿಸಿದ್ದಾರೆ. ಆದಿಪುರಾಣ ವಿಕ್ರಮಾರ್ಜುನ ವಿಜಯ ಅವರ ಮೇರು ಕೃತಿಗಳು. ಪಂಪಯುಗ ಅಂತ ಗೌರವದಿಂದ ಇವರನ್ನ ಕರೀತಾ ಇದ್ರು ಅವರ ಸಮಯನ. ಮೊದಲ ಕವಿಯತ್ರಿ ಅಕ್ಕಮಹಾದೇವಿ, ಜನನ 12ನೇ ಶತಮಾನದಲ್ಲಿ ಅಂತ ಅಂದಾಜಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರಿ ಬಳಿ ಇರೋ ಉಡುತಡಿಯಲ್ಲಿ. ಮೊದಲ ಮಹಮದಿಯ ಕವಿ ಶರೀಫರು, ಸಂತ ಶಿಶುನಾಳ ಶರೀಫರು ಹಾವೇರಿ ಜಿಲ್ಲೆಯ ಶಿಗ್ಗಾಂ ತಾಲೂಕಿನ ಶಿಶುವಿನ ಹಾಳದಲ್ಲಿ ಜನಿಸಿದ್ರು. 1817 ಮಾರ್ಚ್ 7 ಇವರ ಜನನ ಅಂತ ಅಂದಾಜಿಸಲಾಗಿದೆ. ಇದಾಗಿತ್ತು ಇಂದಿನ ಮಧುರ ಮುಸಂಜೆ. ಸಂದೇಶ ಕಳಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯಿತು ಅಂತ ನಾವು ಭಾವಿಸ್ತೀವಿ. ಇಷ್ಟು ಹೊತ್ತು ನಿಮ್ಮ ಜೊತೆ ಇದ್ದಿದ್ದು ನಾನು ನಿಮ್ಮ ಬಾನುಲಿ ಗೆಳತಿ ಶ್ರೀಗೌರಿ. ಇನ್ನು 8 ಗಂಟೆವರೆಗೂ ಪ್ರೇಮಾನುರಾಗ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಬ್ಯಾಕ್ ಟು ಬ್ಯಾಕ್ ಪ್ರೇಮ ಗೀತೆಗಳು, ಯುಗಳ ಗೀತೆಗಳು ನಿಮಗಾಗಿ ಪ್ರಸಾರ ಆಗುತ್ತೆ. ಇದು ಆಕಾಶವಾಣಿ ವಿವಿಧ ಭಾರತಿ ಬೆಂಗಳೂರು 102.9 FM. ಎಂಟು ಗಂಟೆವರೆಗೂ ಹಾಡುಗಳು ಪ್ರಸಾರವಾಗುತ್ತೆ. ಮಧ್ಯ ನಾವು ಬರೋದಿಲ್ಲ, ನಿಮ್ಮ ಮತ್ತೆ ಹಾಡುಗಳ ಮಧ್ಯ ಬಂದು ನಾವು ನಿಮಗೆ ತೊಂದರೆ ಕೊಡೋದಿಲ್ಲ. ಹಾಗಾಗಿ 8 ಗಂಟೆವರೆಗೂ ಒಳ್ಳೊಳ್ಳೆ ಯುಗಳ ಗೀತೆಗಳನ್ನ ಕೇಳಿ ಎಂಜಾಯ್ ಮಾಡಿ. ಬಾಳ ದಿನ ಮಧುರ ಮನ ಮೈ ಮರೆಸುವ ಮನ ತಣಿಸುವ ಪ್ರೇಮ ಮಿಲನದ ದಿನ ಇದೆ ಇದೆ ಸವಿ ಬಾಳ ದಿನ ಕಾದು ಕಂಡಿದೆ ಮಧುರ ಮನ ಮೈ ಮರೆಸುವ ಮನ ತಣಿಸುವ ಪ್ರೇಮ ಮಿಲನದ ದಿನ ಇದೆ ಇದೆ ಸವಿ ಬಾಳ ದಿನ ಕಾದು ಕಂಡಿದೆ ಮಧುರ ಮನ ಬಾಳಿನ ಗಾನ ನೆರೆ ಹೊಮ್ಮಿ ಹಾಡೆ ಮನ ವೀಣ ನವ ಜೀವನ ತುಂಬಿದ ತ್ರಾಣ ನಮ್ಮ ಪ್ರೇಮವೆಂದೇ ಪರಿಪೂರ್ಣ ನಾವಾಡಿ ಪಾಡಿ ಮನಸಾರೆ ನೋಡುವ ಸದಾ ನಲಿವ ಸದನ ಇದೆ ಇದೆ ಸವಿ ಬಾಳ ದಿನ ಕಾದು ಕಂಡಿದೆ ಮಧುರ ಮನ ಮೈ ನರೆಸುವ ಮನ ತಣಿಸುವ ಪ್ರೇಮ ಮಿಲನದ ದಿನ ಇದೆ ಇದೆ ಸವಿ ಬಾಳ ದಿನ ಕಾದು ಕಂಡಿದೆ ಮಧುರ ಮನ ಬಡತನವು ಸಿರಿಯು ಸಮವೆಂದೇ ನಾವಿಂದು ಸೇರಿ ನಳವಿಂದ ತೇಲುವ ಸುಧೆ ಸವಿವ ಸುದಿನ ಇದೆ ಇದೆ ಸವಿ ಬಾಳ ದಿನ ಕಾದು ಕಂಡಿದೆ ಮಧುರ ಮನ ಮೈ ಮರೆಸುವ ಮನ ತಣಿಸುವ ಪ್ರೇಮ ಮಿಲನದ ದಿನ ಇದೆ ಇದೆ ಸವಿ ಬಾಳ ದಿನ ಕಂಡಿದೆ ಮಧುರಮನ ನೀನೇ ತಂತಿ ಅವನೇ ವೈಣಿಕ ಅವನೇ ವೈಣಿಕ ಅವನೇ ವೈಣಿಕ ನಿದಿದ ನನ್ನಲು ಭಾಗದ ಸ್ನಾನ ಅಮೃತ ಪಾನ ಅಮೃತ ಪಾನ ಕಣ್ಣ ನೋಟ ಮಿಂಚು ಮಿಂಚು ಚಿನ್ನ ನಿನ್ನ ಅಣಿ ಮುತ್ತು ಹಂಚು ಹಂಚು ಎಂತ ಹೊಂಚು ಹೊಂಚು ಒಳ್ಳ ಸಂಚು ಸಂಚು ನಮ್ಮ ಪ್ರೀತಿ ಸ್ವರ್ಗದಂಚು ಗಂಡೆ ನಿನ್ನ ಚಿಗುರು ಮೀಸೆ ಕಂಡೆ ಕಂಡೆ ಕಂಡು ಮನದ ತುಂಬ ನಿನ್ನ ತುಂಬಿಕೊಂಡೆ ನಿನ್ನ ನೆನೆಸಿಕೊಂಡೆ ಕನಸ ಕಂಡೆ ಕಂಡೆ ನಿನ್ನ ಮೇಲೆ ಮೋಹಗೊಂಡೆ ಮೈತಾಳಿ ಏನೇನು ತುಂಟಾಟ ದಾಳಿ ಏರು ಯೌವನ ಮೈತಾಳಿ ಏನೇನು ತುಂಟಾಟ ದಾಳಿ ರಕ್ತೆ ಕೂಡದಿದೆ ದಿನವು ರಾತ್ರಿಯಲ್ಲಿ ಬಿಸಿಯೇರಿ ತಂಗಾಳಿ ರಕ್ತೆ ಕೂಡದಿದೆ ದಿನವು ರಾತ್ರಿಯಲ್ಲಿ ಬಿಸಿಯೇರಿ ತಂಗಾಳಿ ಹೊಸ ಮಾಗಿಯ ಬಿಸಿಲಲ್ಲಿ ಸವಿ ನೀಡಿ ಗಜೇನಲ್ಲಿ ನೀ ಬಲ್ಲೆ ಹೂಬಳ್ಳಿ ನನ್ನಾಸೆ ನಿನ್ನಲ್ಲಿ ಬಾಳಲಾರೆ ನಿನ್ನ ನಗಲಿ ಗಂಡೆ ನಿನ್ನ ಚಿಗುರು ಮೀಸೆ ಕಂಡೆ ಕಂಡೆ ಕಂಡು ಮನದ ತುಂಬ ನಿನ್ನ ತುಂಬಿಕೊಂಡೆ ನಿನ್ನ ನೆನೆಸಿಕೊಂಡೆ ಕನಸ ಕಂಡೆ ಕಂಡೆ ನಿನ್ನ ಮೇಲೆ ಮೋಹಗೊಂಡೆ ಕೇಳು ಕೋಗಿಲೆ ಸವಿದಾನ ವಸಂತ ಋತು ರಸಪಾನ ವಸಂತ ಋತು ರಸಪಾನ ಕೂಡಿ ಬಂದಿ ಹೊದು ಮಧುರ ಸಮ್ಮಿಲನ ಮಧುಮಾಸ ನವ ಜೀವನ ಕೂಡಿ ಬಂದಿ ಹುದು ಮಧುರ ಸಮ್ಮಿಲನ ಮಧುಮಾಸ ನವ ಜೀವನ ತನು ಸೋದಿದೆ ಓಜಾಣ ನದಿ ತೀರದೆ ಹೂಬಾಣ ಮನ ಹಿಗ್ಗಿ ಹಾಡೋ ಸುಗ್ಗಿ ಕುಣಿಯೋಣ ಬಂತು ನಮ್ಮ ಬಾಳ ಸುದಿನ ಹೆಣ್ಣೆ ನಿನ್ನ ಕಣ್ಣ ನೋಟ ಮಿಂಚು ಮಿಂಚು ಚಿನ್ನ ನಿನ್ನ ಅಣಿ ಮುತ್ತು ಹಂಚು ಹಂಚು ಎಂಥ ಹೊಂಚು ಹೊಂಚು ಒಳ್ಳ ಸಂಚು ಸಂಚು ನಮ್ಮ ಪ್ರೀತಿ ಸ್ವರ್ಗದಂಚು ಕನಸಿದೋ ಕನಸಿದೋ ಉಗುದ ಮನದ ಬಿಸಿ ಬಯಕೆಯೋ ಇದು ಚಿಗುರು ಹರೆಯ ಸೆಳೆವೋ ಚಿಗುರು ಹರೆಯ ಸೆಳೆವೋ ಕನಸಿದೋ ನನಸಿದೋ ಉಗುದ ಮನದ ಬಿಸಿ ಬಯಕೆಯೋ ಇದು ಚಿಗುರು ಹರೆಯ ಸೆಳೆವೋ ಚಿಗುರು ಹರೆಯ ಸೆಳೆವೋ ಇಳಿದು ಬಂದಳೋ ಭಾಗ್ಯ ದೇವತೆ ಜಲಧಾರೇ ಒಂದು ಮನಸ್ಸು ಹಲವು ದಿನಸು ಎಂದು ಧಾರೆ ತಿಳಿಸಿತು. ಹೆಣ್ಣು ಮನಸ್ಸು ಹಲವು ದಿನಸು ಎಂದು ಧಾರೆ ತಿಳಿಸಿತು. ಚಂಚಲತೆ ಹೆಣ್ಣ ಹೆಸರು, ಚಂಚಲತೆ ಹೆಣ್ಣ ಹೆಸರು. ಕಲೆಯ ನಿಂದಿದೆ ಇದು ಏನಿ ಅಮರ ಸಾಧನೆ. ಒಲವು ತಂದ ಗೆಲವಿನಿಂದ ಅಮರ ದೈವಿ ಸಾಧನೆ. ಒಲವು ತಂದ ಗೆಲವಿನಿಂದ ಅಮರ ದೈವಿ ಸಾಧನೆ. ಇದು ಮಧುರ ಹೃದಯ ಫಲವು, ಇದು ಮಧುರ ಹೃದಯ ಫಲವು. ಕನಸಿದೋ ನನಸಿದೋ ಕುಗುದ ಮನದ ಬಿಸಿ ಬಯಕೆಯೋ ಇದು ಚಿಗುರು ಹರೆಯ ಸೆಳೆವು, ಚಿಗುರು ಹರೆಯ ಸೆಳೆವು. ಮೊದಲ ಸಾಲು ಮುತ್ತಿನ ಕಾಲುಡಿಗಳು, ಇದು ದೊರೆಯ ಸುದೆಯ ಸಮವು, ಇದು ದೊರೆಯ ಸುದೆಯ ಸಮವು. ಕನಸಿದು ಕನಸಿದು ಮುಗುದ ಮನದ ಬಿಸಿ ಬಯಕೆಯು, ಇದು ಚಿಗುರು ಹರೆಯ ಸೆಳೆವು, ಚಿಗುರು ಹರೆಯ ಸೆಳೆವು. ಕಾಣುವಂತ ಚಂದ ಈ ನಿನ್ನ ಮಗದ ಅಂದ ಕಾಣುವ ಕಣ್ಣಿಗೆ ಏನೋ ಆನಂದ ನೂರು ಮಾತು ಏಕೆ ನೂರಾರು ಆಸೆ ಏಕೆ ನಿನ್ನದನಿರುವ ಜಿಲಜಿಲನೆಂದು ಚಲಿಸುತ್ತ ಮುಂದು ನದಿ ಇದು ಎಂದು ಹರಿಯುತ್ತಿದೆ ಎಲ್ಲಿಗೆ ಗಿರಿಯನ್ನು ಇಳಿದು ಬಯಲಲ್ಲಿ ನಡೆದು ಇನಿಯನ ಅರಸಿ ಸಾಗರದ ಕಡೆಗೆ ಚಿಲನೆಂದು ಚಲಿಸಿದೆ ಮುಂದು ನದಿ ಇದು ಎಂದು ಸಾಗರದ ಕಡೆಗೆ ಶಶಿ ಹೊಂದಾರೆಯೂ ದೀಪವಂತೆ ಹೃದಯಕ್ಕೆ ಪ್ರೇಮವದೇ ಕುಂಬೆಳಕು ಜಿಲ ಜಿಲನೆಂದು ಚಲಿಸುತ್ತ ಮುಂದು ನದಿ ಇದು ಎಂದು ಹರಿಯುತ್ತಿದೆ ಎಲ್ಲಿಗೆ ಹಿರಿಯನ್ನು ಇಳಿದು ಬಯಲಲ್ಲಿ ನಡೆದು ಇನಿಯನ ಅರಸಿ ಸಾಗರದ ಕಡೆಗೆ ದೈವದ ಸನ್ನಿಧಿಯೋ ಭೂಮಿಗೆ ಬಂದ ಪೌರ್ಣಮಿಯೋ ಯಾರ ಮನೆಯ ಅಂಗಳದಲ್ಲಿ ಅರಳಿದ ಮಲ್ಲಿಗೆಯೋ ಅರಳಿದ ಮಲ್ಲಿಗೆಯೋ ಕೂನಗೆ ದೈವದ ಸನ್ನಿಧಿಯೋ ಭೂಮಿಗೆ ಬಂದ ಪೌರ್ಣಮಿಯೋ Yeah. ಕಂಡದು ಊಟು ಮನವನು ತಂದವನಲ್ಲ. ಮದುವೆಯ ಮಂಟಪ ಕಂಡದು ಊಟು ಮದುಮಗ ನಾನಾಗಿಲ್ಲ. ನನಗೂ ನಿನಗೂ ಎಲ್ಲಿಯ ನಂಟು ಇದುವೇ ಬಿಡಿಸದ ಒಗಟು, ಇದುವೇ ಬಿಡಿಸದ ಒಗಟು. ಹೂನಗೆ ದೈವದ ಸನ್ನಿಧಿಯೋ ಭೂಮಿಗೆ ಬಂದ ಪೌರ್ಣಮಿಯೋ. ಸತ್ಯವು ತಿಳಿದಿರಲೇನು ಎದುರಿಗೆ ಬರುವವನಲ್ಲ. ಮಗುವೇ ನಿನಗೆ ನಿಜವು ತಿಳಿದರು ಮಾತನು ಬಲ್ಲವನಲ್ಲ. ಯಾರನ್ನು ನಿಂದಿಸಿ ಫಲವೇನುಂಟು ನನ್ನವರಾರೂ ಇಲ್ಲ, ನನ್ನವರಾರೂ ಇಲ್ಲ. ನಿನ್ನೆದೆಗಿಂದ ನನ್ನೆದೆಗೆ ಪುಟಿದು ಪುಟಿದು ಬರುವ ಪ್ರೇಮದ ಆಟ ಚೆಂಡಿನ ಆಟ. ಸುಖವು ಚಿನ್ನಿ ಚಿನ್ನಿ ಬರಲಿ ಹೃದಯದಾಸೆಯಲ್ಲ ಜಿಗಿ ಜಿಗಿದು ಬರದಲ್ಲಿರಲಿ. ನನ್ನೆದೆಗಿಂದ ನಿನ್ನೆದೆಗೆ ನಿನ್ನೆದೆಗಿಂದ ನನ್ನೆದೆಗೆ